ಆತ್ಮೀಯರೇತ ಬಾಂಧವರೇ, ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಇಂದು ಕೇಳೋಣ, ಜಾಗತಿಕ ಮತ್ತು ವಾತಾವರಣ ಬದಲಾವಣಾ ಸ್ಥಳದಲ್ಲಿ ಸುಸ್ಥಿರ ಪಶುಸಂಗೋಪನೆ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜಾಗತಿಕ ಮತ್ತು ವಾತಾವರಣ ಬದಲಾವಣಾ ಸ್ತರದಲ್ಲಿ ಸುಸ್ಥಿರ ಪಶುಸಂಗೋಪನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಹೆಚ್ಚು ಮಾತನಾಡ್ತಾ ಇರತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ, ಅದರ ಪರಿಣಾಮ ಹೆಚ್ಚು ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಅಂತ ಹೇಳಿ ಮಾತನಾಡ್ತೇವೆ. ಅದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ, ಹಾಗೂ ನಮ್ಮ ಕೃಷಿ ಬೆಳೆಗಳ ಮೇಲೆಯೂ ಕೂಡ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಇವನ್ನ ಪ್ರಧಾನವಾಗಿ ನಾವು ಮಾತನಾಡ್ತೇವೆ, ನಮ್ಮ ಬೆಳೆ ಏನಾಯ್ತು, ಹೇಗಾಯ್ತು, ಎಷ್ಟು ನಷ್ಟ ಆಯ್ತು, ಯಾಕಾಯ್ತು ಅನ್ನುವಂಥದ್ದನ್ನ ಹೆಚ್ಚೆಚ್ಚು ನಾವು ಚರ್ಚೆಯನ್ನ ಮಾಡ್ತೇವೆ. ಹಾಗೆ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತೇವೆ. ಈ ವಾತಾವರಣ ಬದಲಾವಣೆ ಅನ್ನುವಂಥದ್ದು ಕೇವಲ ನಮ್ಮ ಕೃಷಿಯನ್ನ ಮತ್ತು ನಮ್ಮ ಆರೋಗ್ಯವನ್ನ ಮಾತ್ರ ಬೇರೆ ಬೇರೆ ಪರಿಣಾಮಗಳನ್ನ ಉಂಟು ಮಾಡ್ತಾ ಇಲ್ಲ, ಅದರ ಜೊತೆಗೆ ಜಾನುವಾರುಗಳ ಆರೋಗ್ಯದ ಮೇಲೆಯೂ ಕೂಡ ಇದು ದುಷ್ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಇವತ್ತು ಜಾಗತಿಕವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಇವತ್ತು ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗಿದೆ, ತಂತ್ರಜ್ಞಾನದಲ್ಲಿ ಬದಲಾವಣೆಯಾಗಿದೆ. ಈ ಬದಲಾವಣೆಗಳಿಗೆ ಒಗ್ಗಿಕೊಂಡಾಗ ಮಾತ್ರ ನಾವು ಪಶುಸಂಗೋಪನೆಯನ್ನ ಅಥವಾ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಕಠಿಣವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಜಾಗತಿಕ ಬದಲಾವಣೆಗಳು ಏನಿದ್ದಾವೋ ಮತ್ತೆ ಈ ವಾತಾವರಣದ ಬದಲಾವಣೆ ಏನಿದೆಯೋ, ಈ ಬದಲಾವಣೆಯ ನಡುವೆ ಏನೆಲ್ಲ ವ್ಯತ್ಯಾಸಗಳು ಆಗಿದ್ದಾವೆ, ಬದಲಾವಣೆಗಳು ಆಗಿದ್ದಾವೆ, ಅವುಗಳಿಗೆ ನಮ್ಮ ಕೃಷಿಕರು ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ನಾವು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರಕ್ರಿಯಾ ಮತ್ತು ಜೀವ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಂತ್ ಕೆ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಹೇಮಂತ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಅನ್ನುವಂಥದ್ದನ್ನ ನಾವು ಆಗಾಗ್ಗೆ ಮಾತನಾಡ್ತಾ ಇರ್ತೇವೆ. ಈ ಜಾಗತಿಕ ಬದಲಾವಣೆ ಅನ್ನುವಂಥದ್ದು ಏನಿದೆ ಅದು, ಹಾಗೂ ವಾತಾವರಣ ಬದಲಾವಣೆ ಇದು ನಮ್ಮ ಜಾನುವಾರುಗಳ ಮೇಲೆಯೂ ಕೂಡ ಪರಿಣಾಮವನ್ನ ಉಂಟು ಮಾಡುತ್ತೆ. ಖಂಡಿತವಾಗ್ಲು, ನಮ್ಮ ಪಶು ಸಂಗೋಪನೆ ನಮ್ಮ ಭಾರತ ದೇಶ ನಮಗೆ ತಿಳಿದರಂಗೆ ಇದೊಂದು ಹಳ್ಳಿಗಳ ಇರೋಂತಹ ದೇಶ. ಸಾಕಷ್ಟು ನಮ್ಮ ಜನಸಂಖ್ಯೆ ಇರೋದು ಹಳ್ಳಿಲೆ. 6.4 ಲಕ್ಷದಷ್ಟು ನಮ್ಮ ದೇಶದಲ್ಲಿ ಹಳ್ಳಿಗಳಿದ್ದಾವೆ. ಸೊ ಅದರಲ್ಲಿ ಒಂದು 68-69% ಅಷ್ಟು ಏನು ಜನಸಂಖ್ಯೆ ಇದೆ ಆ ಪ್ರದೇಶಗಳಲ್ಲೇ ಇದೆ. ಆದ್ರೂ ಸಹ ಇತ್ತೀಚೆಗೆ ನಮ್ಮ ಹಳ್ಳಿಗಳ ದೇಶ ನಮ್ಮ ಭಾರತದಲ್ಲೂ ಈ ಜಾಗತಿಕವಾಗಿ ಬದಲಾವಣೆ ಆಗ್ತಾ ಇದೆ ಮತ್ತೆ ವಾತಾವರಣ ಬದಲಾವಣೆ ಆಗ್ತಾ ಇದೆ. ಆ ಮೂಲಕ ನಮಗೆ ಕೃಷಿಯಲ್ಲಿ ನಮಗೆ ಆಸಕ್ತಿ ಇಲ್ಲ ಅಥವಾ ಬೇರೆ ನಾವು ಕೃಷಿಯೇತರ ಚಟುವಟಿಕೆಗಳಿಗೆ ಅಥವಾ ಕಾರ್ಖಾನೆಗಳಿಗೆ ಸೇರ್ಕೋತೀವಿ ಅಥವಾ ಬೇರೆ ಬೇರೆ ಕೃಷಿ ಮಾಡ್ತಿರ್ತಕ್ಕಂಥ ಜನಾಂಗ ಕೃಷಿ ಮಾಡೋಕೆ ಈಗ ಒಲವು ತೋರ್ತಾ ಇಲ್ಲ. ಆದರೆ ಅವರು ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಾದಂತಹ ಕೆಲವು ಪಶುಸಂಗೋಪನೆ ಅಥವಾ ಮೀನುಗಾರಿಕೆ ಇದರಲ್ಲೂ ಒಂದು ಸ್ವಲ್ಪ ಒಲವಿದೆ. ಏನಕ್ಕೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನಮಗೆ ಆರ್ಥಿಕವಾಗಿ ಬೆಂಬಲ ನೀಡುತ್ತೆ ಈ ಒಂದು ಜಾಗತಿಕ ಬದಲಾವಣೆ ಆಗಿರತಕ್ಕಂಥ ಸಂದರ್ಭದಲ್ಲಿ. ಜಾಗತಿಕ ಬದಲಾವಣೆ ಅಂದರೆ ಮಾರ್ಕೆಟಿಂಗ್ ಅಥವಾ ಪರಿಸರ ಬದಲಾವಣೆ ಅಂದರೆ ಈ ಒಂದು ಮಳೆ ಏಳೆ ಇರಲಿತ ಅಥವಾ ಭೂಮಿಯ ಫಲವತ್ತತೆ ಕಡಿಮೆ ಆಗಿರೋಂಥದ್ದು ಅಥವಾ ವಾತಾವರಣ ಉಷ್ಣಾಂಶ ಜಾಸ್ತಿ ಆಗಿರೋಂಥದ್ದು, ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಆ ಮೂಲಕ ಪೈರು ಚೆನ್ನಾಗಿ ಬರ್ತಾ ಇಲ್ಲ, ನನಗೆ ಈಲ್ಡ್ ಸಿಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಪಶುಸಂಗೋಪನೆ ನಮ್ಮ ರೈತರನ್ನ ಕೈ ಹಿಡಿದಿದೆ ಖಂಡಿತವಾಗ್ಲು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಪಶುಸಂಗೋಪನೆ ಬರೀ ಮಾಡ್ತೀನಿ ನಾನು, ಕೃಷಿ ಮಾಡೋಲ್ಲ ಅನ್ನೋ ಒಂದು ಸಂದರ್ಭಗಳಲ್ಲಿ ನಷ್ಟನೂ ಸಹ ಮಾಡ್ಕೊಂಡಿದ್ದಾರೆ ನಮ್ಮ ರೈತರು. ಸೊ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಬದಲಾವಣಾ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರು ಪಶುಸಂಗೋಪನೆ ಬರೀ ಮಾಡ್ತೀನಿ ನನಗೆ ಪ್ರಾಫಿಟ್ ಆಗುತ್ತೆ ಅಂದ್ರೆ ಖಂಡಿತ ಆಗಲ್ಲ. ಅಂದ್ರೆ ಏನ್ ಮಾಡಬೇಕು ನಮ್ಮ ರೈತರು, ಆ ಒಂದು ಪ್ರದೇಶಕ್ಕೆ ಸೂಕ್ತ ಆಗುವಂತಹ ತಳಿಗಳನ್ನ, ಅದು ಕುರಿ ಆಗಿರ್ಬೋದು, ಆಡಾಗಿರ್ಬೋದು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಆಯಾ ಪ್ರದೇಶಕ್ಕೆ ಹೊಂದ್ಕೊಳ್ಳುವಂತಹ ತಳಿಗಳನ್ನ ಸಮಗ್ರ ಕೃಷಿ ಅಂದ್ರೆ ಕೃಷಿ ಜೊತೆಗೆ ನಮ್ಮ ರೈತರು ಪಶುಸಂಗೋಪನೆ ಮಾಡಬೇಕು. ಮತ್ತೆ ಇದ್ರ ಜೊತೆಗೆ ಬರೀ ನಾನು ಕೃಷಿ ಜೊತೆಗೆ ಪಶುಸಂಗೋಪನೆ ಮಾಡಿಬಿಟ್ರೆ ಸಾಕ ನಾನು ಆಯಾ ಪ್ರದೇಶಕ್ಕೆ ತಳಿ ತಗೊಂಡು, ಇಲ್ಲ, ಇದ್ರ ಜೊತೆಗೆ ನೀವು ಖಂಡಿತವಾಗ್ಲೂ ಕೆಲವು ವೈಜ್ಞಾನಿಕವಾಗಿ ಪಶುಸಂಗೋಪನೆಯಲ್ಲಿ ಪಾಲಿಸಲೇಬೇಕಾದಂತಹ ಅಂಶಗಳನ್ನ ನೀವು ಪಾಲಿಸಲೇಬೇಕು. ಆ ಮೂಲಕ ನೀವು ಲಾಭದಾಯಕವಾಗಿ ನಿಮ್ಮ ಪಶು ಸಂಗೋಪನೆನ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ನಾನು ಮೂರು ಅಂಶಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಹೇಳ್ದಂಗೆ, ಒಂದು ಸಮಗ್ರ ಕೃಷಿ ಮಾಡಬೇಕು ನೀವು. ಸಮಗ್ರ ಕೃಷಿ ಅಥವಾ ಇದನ್ನ ಪರಿಸರ ಪ್ರಿಯ ಕೃಷಿ ಅಂತಲೂ ನಾವು ಕರಿಬಹುದು, ಅಥವಾ ಜೈವಿಕ ಕೃಷಿ ಅಂತಲೂ ಕರಿಬಹುದು. ಏನಿದು ಜೈವಿಕ ಕೃಷಿ ಅಂತ ಅಂದ್ರೆ, ಇದು ಸಮಗ್ರ ಕೃಷಿನೇ. ಜೈವಿಕ ಕೃಷಿಲಿ ಏನು, ಬೇರೆ ಕಡೆಯಿಂದ ಅಂದ್ರೆ ಹೊರಗಡೆಯಿಂದ ಕೆಲವು ರಾಸಾಯನಿಕಗಳು ಅಥವಾ ಕ್ರಿಮಿನಾಶಕಗಳು ಅಥವಾ ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನ ನಮ್ಮ ಕೃಷಿಗೆ ಉಪಯೋಗಿಸದಲೆ ಪಶು ಸಂಗೋಪನೆ ಅಥವಾ ಪಶು ಆಧಾರಿತವಾಗಿ ದೊರೆತಂತಹ ಕೆಲವು ಎರೆಹುಳು ಗೊಬ್ಬರ ಅಥವಾ ಜೀವಾಮೃತ ಅಥವಾ ಗಂಜಲದಿಂದ ಮಾಡಿದಂತಹ ಕೆಲವು ಕೀಟನಾಶಕಗಳು, ಇವುಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಕೃಷಿಯಲ್ಲಿ ಮಾಡಿದಾಗ ಅದಕ್ಕೆ ಜೈವಿಕ ಕೃಷಿ ಅಂತ ಕರಿತೀವಿ. ಅಂದ್ರೆ ಈ ಸಮಗ್ರ ಕೃಷಿಗೂ ಜೈವಿಕ ಕೃಷಿಗೂ ವ್ಯತ್ಯಾಸ ಇದೆಯಾ? ಅಗೇನಿಲ್ಲ. ಜೈವಿಕ ಕೃಷಿಯಲ್ಲಿ ಅದು ಪಶು ಸಂಗೋಪನೆ ಅಥವಾ ಪಶು ಆಧಾರಿತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಾ ಇರ್ತೀರಿ. ಸಮಗ್ರ ಕೃಷಿಯಲ್ಲಿ ಕೃಷಿಯಲ್ಲಿ ದೊರೆತಂತಹ ಕೆಲವು ಬೆಳೆಗಳ ಲೆಫ್ಟ್ ಓವರ್ ಅಂತ ಅನ್ಬೋದು, ಅಥವಾ ಉಳಿಕೆಗಳು ಅಥವಾ ಪದಾರ್ಥಗಳು, ಕೃಷಿಯಿಂದ ದೊರೆತಂತಹ ಪದಾರ್ಥಗಳನ್ನ ನಮ್ಮ ಜಾನುವಾರುಗಳಿಗಾಕಿ, ಜಾನುವಾರುಗಳಿಂದ ಬರೆದಂತಹ ಗಂಜಲ ಸಗಣಿ ಎಲ್ಲನೂ ಮತ್ತೆ ನಮ್ಮ ಕೃಷಿಗೆ ಉಪಯೋಗಿಸ್ಕೊಂಡು ಮಾಡಂತಹ ಕೃಷಿನ ಸಮಗ್ರ ಕೃಷಿ ಅಂತ ಅಂತೀವಿ. ಇದು ಬಹಳ ಮುಖ್ಯ ಈ ಪ್ರಸ್ತುತವಾಗಿ. ಏನಕ್ಕೆ? ಭೂಮಿ ಫಲವತ್ತತೆ ಕಡಿಮೆ ಆಗಿದೆ, ಮತ್ತೆ ಹಾನಿಕಾರಕ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಬೆಲೆ ಇಳುವರಿ ಕಡಿಮೆ ಆಗ್ತಿದೆ, ಮತ್ತೆ ರಾಸಾಯನಿಕಗಳ ಯಥೇಚ್ಛವಾಗಿ ಯೂಸ್ ಮಾಡಬೇಕಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜೈವಿಕ ಕೃಷಿ ಮಾಡೋದ್ರಿಂದ ಬಹಳ ಸುಲಭವಾಗಿ ನಮ್ಮ ರೈತರು ಈ ಒಂದು ಕಷ್ಟಗಳಿಂದ ದೂರ ಆಗಬಹುದು. ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಏನ್ ಮಾಡಬೇಕು ನಮ್ಮ ರೈತರು? ಜೀವಾಮೃತನ ತಯಾರಿಕೆ ಮಾಡ್ಕೊಳ್ಳೋ ಅಂತದ್ದು, ಅಥವಾ ಪಂಚಗವ್ಯ ಮಾಡೋ ಅಂತದ್ದು, ಅಥವಾ ಬೀಜಾಮೃತ ಮಾಡೋ ಅಂತದ್ದು, ಎರೆಹುಳು ಗೊಬ್ಬರ ಮಾಡೋ ಅಂತದ್ದು, ಈ ರೀತಿ ಮಾಡಿದಾಗ ನಮ್ಮ ಹೊರಗಡೆಯಿಂದ ತರ್ತಕ್ಕಂಥ ಪದಾರ್ಥಗಳ ವೆಚ್ಚ ಕಡಿಮೆ ಆಗುತ್ತೆ. ಮತ್ತೆ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ನಮ್ಮ ಪ್ರಾಣಿಗಳ ಉತ್ಪನ್ನಗಳನ್ನೇ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಆರ್ಗ್ಯಾನಿಕ್ ಅಥವಾ ಪರಿಸರ ಪ್ರಿಯವಾದ ಒಂದು ಪದಾರ್ಥಗಳು ಸಿಗುತ್ತವೆ. ಅಂದ್ರೆ ನೀವು ಹೇಳ್ಬೋದು, ನಾವು ಮೊದಲಿಂದಂಗಾರೆ ಏನು ಸಗಣಿ ಯೂಸ್ ಮಾಡ್ತಾ ಇಲ್ವಾ ನಮ್ಮ ಕೃಷಿಯಲ್ಲಿ? ಯೂಸ್ ಮಾಡ್ತಾ ಇದೀರಿ ಇಲ್ಲ ಅಂತ ಅಲ್ಲ, ಆದ್ರೆ ಆ ಒಂದು ಸಗಣಿನ ಬರೀ ನೀವು ಜಮೀನಿಗೆ ಅದನ್ನ ಹಾಕೋದ್ರ ಬದಲು ಈ ರೀತಿ ಎರೆಹುಳು ಗೊಬ್ಬರ ಮಾಡೋ ಅಂತದ್ದು, ಜೀವಾಮೃತಗಳನ್ನ ಮಾಡ್ಕೊಳ್ಳೋ ಅಂತ ಪದ್ಧತಿಗಳನ್ನ ನೀವು ಫಾಲೋ ಮಾಡಿದಾಗ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಈ ರೀತಿ ಪರಿಸರ ಪ್ರಿಯವಾಗಿ ನೀವು ಬೆಳೆದಂತಹ ಕೃಷಿ ಪದಾರ್ಥಗಳಿಗೆ ನಿಮ್ಗೆ ಮಾರುಕಟ್ಟೆಲಿ ಜಾಸ್ತಿ ನಿಮ್ಗೆ ಬೆಲೆ ಸಿಗುತ್ತೆ ನಿಮ್ಗೆ. ಈಗ ನೀವು ಮಾಡ್ತಾ ಇರತಕ್ಕಂತ ಕೃಷಿಯಲ್ಲಿ ನಾನು ಇದು ಜೈವಿಕ ಕೃಷಿ ಅಂತ ನೀವು ಹೇಳಕ್ಕಾಗಲ್ಲ, ಆದ್ರೆ ಈ ರೀತಿಯಾದ ನೀವು ಜೈವಿಕ ಕೃಷಿಗೆ ಬದಲಾವಣೆ ಹೊಂದಿದಾಗ ಸಮಗ್ರ ಕೃಷಿಯಲ್ಲಿ, ಆಗ ನಿಮ್ಗೆ ಕೃಷಿಯಲ್ಲಿ ದೊರೆತಂತಹ ಪದಾರ್ಥಗಳಿಗೆ ಜಾಸ್ತಿ ಬೆಲೆ ಸಿಗುತ್ತೆ. ಅದು ನಿಮ್ಗೆ ಹೈನುಗಾರಿಕೆ ಅಥವಾ ಪಶುಸಂಗೋಪನೆಯಿಂದ ನೇರವಾಗಿ ಸಿಗದಲ್ಲೇ ಇರಬಹುದು, ಆದ್ರೆ ಕೃಷಿಯಿಂದ ಸಿಗ್ತಾ ಇದೆ ನಿಮಗೆ. ಸೊ ಈ ಒಂದು ಜಾಗತಿಕ ಬದಲಾವಣೆ ಅಂದ್ರೆ ಈಗ ಮಾರ್ಕೆಟಿಂಗ್ ಬೇರೆ ಬೇರೆ ತರ ಆಗಿದೆ. ಈಗೆಲ್ಲ ಜನ ಎಲ್ಲ ಏನ್ ಕೇಳ್ತಾ ಇದಾರೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು ನಮಗೆ ಅಂತಾರೆ. ಆರ್ಗ್ಯಾನಿಕ್ ಅಂದ್ರೆ ಖಂಡಿತವಾಗ್ಲೂ ಜೈವಿಕವಾಗಿ ಬೆಳೆದಂತಹ ಪದಾರ್ಥಗಳು. ಆ ಒಂದು ನಿಟ್ಟಿನಲ್ಲಿ ನೀವು ಈ ರೀತಿ ಜೈವಿಕ ಪದಾರ್ಥಗಳನ್ನ ಬೆಳೆದಾಗ ಕೃಷಿಯಲ್ಲಿ ನೀವೊಂದು, ಈಗ ತಂತ್ರಜ್ಞಾನ ಎಲ್ಲ ಅಭಿವೃದ್ಧಿ ಆಗಿದೆ, ಈಗೇನು ಒಬ್ರು ಮೊಬೈಲ್ ಫೋನ್ಗಳಲ್ಲಿ ವಾಟ್ಸಪ್ಗಳಿದಾವೆ ಅಥವಾ ಫೇಸ್ಬುಕ್ಗಳಿದಾವೆ ಅಥವಾ ಹೊಸ ಹೊಸ ತಂತ್ರಜ್ಞಾನದ ಮೂಲಕ ನಮ್ಮ ಹತ್ರ ಈ ಜೈವಿಕ ಪದಾರ್ಥಗಳಿದಾವೆ ಅಂದ್ರೆ ನಿಮ್ಗೆ ಇಲ್ಲಲ್ಲ ಬೆಂಗಳೂರು ಅಥವಾ ದೂರದ ಪ್ರದೇಶಗಳಿಂದಲೂ ನಿಮ್ಗೆ ಆರ್ಡರ್ ಬರುವಂತಹ ಖರೀದಿಗೆ ನಿಮ್ಗೆ ಸವಲತ್ತುಗಳನ್ನ ಒದಗಿಸುವಂತಹ ಉಪಾಯಗಳಿದಾವೆ. ಸೊ ಈ ನಿಟ್ಟಿನಲ್ಲಿ ನೀವು ಖಂಡಿತವಾಗ್ಲೂ ನಮ್ಮ ರೈತರು ಜಾಗತಿಕ ಬದಲಾವಣಾ ಸ್ತರಗಳಲ್ಲಿ ಆ ಒಂದು ಸಮಗ್ರ ಕೃಷಿಯಲ್ಲಿ ಜೈವಿಕ ಕೃಷಿನ, ನಮ್ಮ ಪಶುಸಂಗೋಪನೆ ಆಧಾರಿತ ಜೈವಿಕ ಕೃಷಿ ಮಾಡಿದಾಗ ಮಾತ್ರ ನಿಮಗೆ ಪಶುಸಂಗೋಪನೆಯಿಂದನೂ ಪ್ರಾಫಿಟ್ ಸಿಗುತ್ತೆ ಮತ್ತೆ ಕೃಷಿಯಿಂದನೂ ಪ್ರಾಫಿಟ್ ಸಿಗುತ್ತೆ. ಈ ನಿಟ್ಟಿನಲ್ಲಿ ಕೆಲವು ಸರ್ಕಾರೇತರ ಸಂಸ್ಥೆಗಳು, ಉದಾಹರಣೆಗೆ ಅಕ್ಷಯಕಲ್ಪ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಅವರು ಜೈವಿಕ ಹೈನುಗಾರಿಕೆನ ಉತ್ತೇಜನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಏನು ಅವ್ರದ್ದು ನಿಬಂಧನೆಗಳಿದಾವೆ ಕೆಲವು ಅಂದ್ರೆ, ಅವರು ಒಪ್ಕೊಳ್ಳುವಂತಹ ರೈತರು, ನಾವು ನಿಮ್ಮ ಜೈವಿಕ ಹೈನುಗಾರಿಕೆ ಮಾಡ್ತೀವಿ ಅನ್ನೋ ರೈತರುಗಳು ಒಂದು ಜೈವಿಕ ಹೈನುಗಾರಿಕೆಗೆ ಪರಿವರ್ತನೆ ಒಳಗೊಳ್ಬೇಕು. ಅಂದ್ರೆ ಸುಮಾರು ಒಂದ್ 2 ವರ್ಷಗಳ ಕಾಲ ಅವರ ಭೂಮಿ ಏನಿದೆ ಅಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕಗಳನ್ನ ಯೂಸ್ ಮಾಡಿರಬಾರ್ದು, ಮತ್ತೆ ಬೆಳೆಗಳಿಗೆಲ್ಲ ಕೀಟನಾಶಕಗಳನ್ನ ಯೂಸ್ ಮಾಡಿರಬಾರ್ದು, ಮತ್ತೆ ತಳಿಗಳ ಆಯ್ಕೆನ ಅವರು ದೇಶಿ ತಳಿಗಳು ಅಥವಾ ಸಂಕರಣಗೊಳಿಸಿದ HF ಅಥವಾ ಜರ್ಸಿ ತಳಿಗಳನ್ನೇ ಅವರು ಸಾಕಷ್ಟು ಅನುವು ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ಕೊಟ್ಟಿಗೆ ನಿರ್ಮಾಣದಲ್ಲಿ ಒಂದ್ ಸ್ವಲ್ಪ ಯಥೇಚ್ಛವಾಗಿ ಜಾಗ ಸಿಗೋ ಹಂಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು, ಮತ್ತೆ ಪಶು ಆರೋಗ್ಯನ ಅವರು ತಪಾಸಣೆಗೆ ಬರ್ತಾ ಇರ್ತಾರೆ ಅಥವಾ ವ್ಯಾಕ್ಸಿನ್ಗೆ ಬರ್ತಾರೆ ಅವಾಗ ಮಾಡಿಸುವಂತದ್ದು, ಮತ್ತೆ ಹಸುಗಳ ಮಾರಾಟ ಮತ್ತು ಖರೀದಿನ ಅವರು ನಿಶ್ಚಯ ಮಾಡಿಕೊಡ್ತಾರೆ. ಈ ತರ ಒಂದು ಸರ್ಕಾರೇತರ ಸಂಸ್ಥೆಗಳ ಜೊತೆ ನೀವು ಜೈವಿಕ ಹೈನುಗಾರಿಕೆ ಮಾಡಿದಾಗ ನಿಮ್ಮ ಕೃಷಿಯಲ್ಲಿ ದೊರೆತಂತಹ ಪದಾರ್ಥಗಳನ್ನು ಸಹ ಅವರು ಖರೀದಿ ಮಾಡಿ ನಿಮಗೆ ಈ ಜೈವಿಕ ಹೈನುಗಾರಿಕೆಯಲ್ಲಿ ದೊರೆತಂತಹ ಹಾಲಿಗೆ ಪ್ರಸ್ತುತವಾಗಿ ಅವರು 4 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಬೇರೆ ಹಾಲಿ ಖರೀದಿ ಮಾಡ್ತಾ ಇರತಕ್ಕಂಥ ಸಂಸ್ಥೆಗಳಿಗಿಂತನೂ. ಮತ್ತೆ ನಿಮ್ಮಲ್ಲಿ ದೊರೆತಂತಹ ಜೈವಿಕ ಕೃಷಿ ಪದಾರ್ಥಗಳನ್ನು ಅವರೇ ಖರೀದಿ ಮಾಡ್ತಾ ಇದ್ದಾರೆ. ಆ ಮೂಲಕ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಜಾನುವಾರುಗಳಲ್ಲೇ ಅಥವಾ ಹೈನುಗಾರಿಕೆ ಮಾಡ್ತಾ ಇರತಕ್ಕಂಥ ಹಸುಗಳಲ್ಲೇ ನೀವು 1 ಲೀಟರ್ 4 ಲೀಟರ್ 3 ರೂಪಾಯಿ 4 ರೂಪಾಯಿ ರೂಪಾಯಿ ಜಾಸ್ತಿ ತಗೋಬಹುದು, ಮತ್ತೆ ಕೃಷಿಲಿ ಬರ್ತಾ ಇರತಕ್ಕಂಥ ಪದಾರ್ಥಗಳಿಗೂ ಜಾಸ್ತಿ ಬೆಲೆ ಸಿಗ್ತಾ ಇದೆ ನಿಮಗೆ, ಆ ಮೂಲಕ ನಿಮಗೆ ಪ್ರಾಫಿಟ್ ಆಗ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲೂ ಬಯೋಗ್ಯಾಸ್ ಯೂನಿಟ್, ಗೋಬರ್ ಗ್ಯಾಸ್ ಯೂನಿಟ್ ನ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಉತ್ತೇಜನ ಸಿಗ್ತಾ ಇದೆ. ಇವತ್ತಿನ ಪೇಪರ್ ಅಲ್ಲಿ ನೀವು ನೋಡಿರಬಹುದು, 500 ಕೋಟಿ ರೂಪಾಯಿ ಜೈವಿಕ ಕೃಷಿಗೆ ಅನುದಾನ ಅವರು ಮೀಸಲಿಟ್ಟಿದ್ದಾರೆ. ಆ ಮೂಲಕ ನಾವು ಖಂಡಿತವಾಗ್ಲೂ ಸಾಕಷ್ಟು ಗೋಬರ್ ಗ್ಯಾಸ್ ಗಳನ್ನ ಮಾಡ್ಕೊಂಡಾಗ ಕೃಷಿ ಜೊತೆಗೆ ಹೈನುಗಾರಿಕೆ ಜೊತೆಗೆ ನಿಮಗೆ ಅನಿಲ ಖರ್ಚು ಏನಿದೆ ಅದನ್ನು ಕಡಿಮೆ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ಮುಖ್ಯವಾಗಿ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಸಮಗ್ರ ಅಂದ ತಕ್ಷಣ ಬರೀ ಹೈನುಗಾರಿಕೆ ಕೃಷಿನ ಅಲ್ಲ. ಯಾವುದೇ ಒಬ್ಬ ನಮ್ಮ ರೈತರು ಪ್ರಾಫಿಟ್ ಆಗಬೇಕು ಅಂದ್ರೆ ಬರೀ ಹಾಲ್ ಕೊಡ ಅಂತ ಹಸುಗಳನ್ನ ಇಟ್ಕೊಂಡ್ರೆ ಪ್ರಾಫಿಟ್ ಆಗಲ್ಲ. ಅವ್ರ ಹತ್ರ ಒಂದೆರಡು ಹಾಲ್ ಕೊಡ ಅಂತ ಹಸುಗಳು, ಇನ್ನೊಂದೆರಡು ಗಬ್ಬದರ್ಸರ ಅಂತ ಹಸುಗಳು, ಅಥವಾ ಇನ್ನೊಂದೋ ಎರಡೋ ಈಗಿನ್ನು ಮಣಕ, ಆ ತರದ ರೀತಿಯಲ್ಲಿ ಅವ್ರು ಇಟ್ಕೋಬೇಕು. ಯಾಕೆಂದ್ರೆ ಒಂದ್ಸತಿ ಹಾಲ್ ಕೊಡ ಹಸುಗಳೆಲ್ಲ ಹಾಲ್ ನಿಲ್ಸಿದ ಮೇಲೆ ಒಂದು ಸ್ವಲ್ಪ ದಿನಗಳ ಕಾಲ ಅವ್ರ ಹಾಲ ಕರಿಯಕ್ಕಾಗಲ್ಲ, ಆಗ ನನಗೆ ಲಾಸು ಲಾಸು ಅಂತ ಅನ್ಸ್ಬಿಡುತ್ತೆ. ಅದನ್ನ ಬಿಟ್ಟು ಅವ್ರು ಹಾಲ್ ಕೊಡ್ತಾ ಇರಬೇಕು, ಆ ಹಾಲ್ ನಿಂತಾಗ ಇನ್ನ ಕೆಲವು ಗಬ್ಬದರ್ಸೆ ಅಂತವು ಹಾಲ್ ಕೊಡಕ್ ಸ್ಟಾರ್ಟ್ ಮಾಡ್ತವೆ, ಮತ್ತೆ ಅವ್ನ ನಿಂತಾಗ ಇನ್ನೊಂದು ಮಣಕ ಇರುತ್ತೆ. ನಿಮಗೆ ಏನಾದ್ರೂ ತುರ್ತಾಗಿ ನನಗೆ ದುಡ್ಡು ಬೇಕು ಅಂದಾಗ ಏನ್ ಗಬ್ಬದ ಹಸುಗಳಿದಾವೆ ಅವುಗಳನ್ನ ಮಾರ್ಬೋದು. ಮತ್ತೆ ಇವುಗಳು ಬರೀ ಹಾಲ್ ಕೊಡ ಅಂತ ಹಸುಗಳನ್ನೇ ಸಾಕೋದ್ರ ಬದಲು ಇದ್ರ ಜೊತೆಗೆ ಒಂದು ಗಬ್ಬ ಧರಿಸಿ ಮಾರೋ ಅಂತ ಹಸುಗಳನ್ನ, ಅಂದ್ರೆ ಕೆಲವು ಮಣಕಗಳು ಅಥವಾ ಕರುಗಳನ್ನ ನೀವು ಹುಟ್ಟಿರೋ ಅಂತವೋ ಅಥವಾ ಹೊರಗಡೆಯಿಂದ ತಂದು ಅವುಗಳ ಗಬ್ಬ ಧರಿಸಿ ಗಬ್ಬದ ಮೇಲೆ ನೀವು ಮಾರೋ ಅಂತ ಸಂದರ್ಭಗಳಲ್ಲಿ ನಿಮಗೆ ಹೆಚ್ಚಾಗಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಮತ್ತೆ ಬರೀ ಹಾಲ್ ಕೊಡೋದನ್ನೇ ಸಾಕೋದ್ರ ಬದಲು ಈಗ ಸ್ವದೇಶಿ ತಳಿಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಬಂದಿದೆ. ಆ ನಿಟ್ಟಿನಲ್ಲಿ ನೀವು ಒಂದು ಎರಡು ಜೋಡಿ ಎತ್ತುಗಳು ಮಾಡೋ ಅಂಥದ್ದು ನಮ್ಮ ಹಳ್ಳಿಕಾರ ಆಗ್ಬೋದು ಅಥವಾ ಅಮೃತ್ ಮಾಲ್ ಆ ಪ್ರದೇಶಕ್ಕೆ ಹೊಂದ್ಕೊಳ್ಳೋ ಅಂಥವು, ಹಂಗ್ ಮಾಡಿದಾಗ್ಲೂ ಸಹ ನೀವು ಈ ಹಸುಗಳ ಜೊತೆನೆ ಅವುಗಳನ್ನ ನೋಡ್ಕೋತೀರಿ. ಅಂದ್ರೆ ಬರೀ ಹೈನುಗಾರಿಕೆ ಜೊತೆಗೆ ಎಲ್ಲಾ ಸ್ತರಗಳಲ್ಲಿ ಒಂದು ಕುರಿ ಸಾಕೊಳ್ಳೋ ಅಂಥದ್ದು, ಒಂದ್ ಎರಡ ಮೂರ ಕುರಿ ಅಥವಾ ಒಂದು 25-30 ಕೋಳಿ, ಅಂದ್ರೆ ಬರೀ ನಾನು ಹೈನುಗಾರಿಕೆ ಮಾಡ್ತೀನಿ ಅಥವಾ ಬರೀ ನಾನು ಕುರಿ ಕೋಳಿನೇ ಸಾಕ್ತೀನಿ ಆಗಲ್ಲ. ಎಲ್ಲನೂ ಸಮಗ್ರವಾಗಿ ಕೃಷಿ ಜೊತೆ ಮಾಡಬೇಕು. ಅಂದ್ರೆ ಒಬ್ಬ ಮನುಷ್ಯ ಒಂದು 3-4 ಒಂದು ಹಸು, ಅದ್ರಲ್ಲಿ ಒಂದ್ 2 ಹಾಲು ಕೊಡಬೇಕು, ಒಂದೆರಡು ಗಬ್ಬದಲ್ಲಿ ಇರಬೇಕು, ಒಂದ್ 3-4 ಕುರಿ, ಮತ್ತೆ ಒಂದ್ 25-30 ಕೋಳಿ. ಇದು ಸಾಧ್ಯ ಆದ್ರೆ ಅಲ್ಲೇ ಕೆಳಗಡೆ ಪಾಂಡ್ ಏನಾದ್ರು ಮಾಡ್ಕೊಂಡಿದ್ರೆ ಅದಕ್ಕೆ ಮೀನ್ ಬಿಟ್ಕೊಳ್ಳೋ ಅಂಥದ್ದು. ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ನನಗೆ ಲಾಸ್ ಅಂತ ಅನ್ಸಲ್ಲ, ಮತ್ತೆ ಸುಸ್ಥಿರತೆ ಇರುತ್ತೆ, ನಿಮ್ಗೆ ಬೇಕು ಅಂದಾಗ ದುಡ್ಡು ಸಿಗ್ತಾ ಇರುತ್ತೆ ಇದೆಲ್ಲ. ಮತ್ತೆ ಈ ಒಂದು ಸನ್ನಿವೇಶದಲ್ಲಿ ಇನ್ನೊಂದು ಎರಡನೇ ಮುಖ್ಯವಾದ ಅಂಶ ಏನು ಅಂತ ಅಂದ್ರೆ, ಆಯಾ ಪ್ರದೇಶಕ್ಕೆ ಹೊಂದ್ಕೊಳ್ಳೋ ಅಂತ ತಳಿಗಳು, ಅದು ಕುರಿ ಆಗಿರ್ಬೋದು, ಹಾಡಾಗಿರ್ಬೋದು, ಎಮ್ಮೆ ಆಗಿರ್ಬೋದು ಅಥವಾ ಹಸು ಆಗಿರ್ಬೋದು. ಅಂದ್ರೆ ಈಗ ಉದಾಹರಣೆಗೆ ನಾನು 1000 ಕುರಿ ಸಾಕ್ತೀನಿ ಅಂತ ಏನಾದ್ರೂ ನಮ್ಮ ಹಾಸನ್ ರೀಜನ್ ಅವರು ಪ್ರದೇಶದವ್ರು ಏನಾದ್ರು ಅನ್ಕೊಂಡ್ರೆ ಅದೊಂದು ಸ್ವಲ್ಪ ಅಷ್ಟು ಬೆಳವಣಿಗೆ ಬರಲ್ಲ ಇಲ್ಲಿ, ಯಾಕೆಂದ್ರೆ ಅದು ಆ ಒಂದು ಮಂಡ್ಯ ಪ್ರದೇಶಕ್ಕೆ ಅದು ಹೊಂದ್ಕೊಂಡಿದೆ. ಅದೇ ರೀತಿ ಹಾಸನ್ ತಳಿ ನಾನು ತಗೊಂಡೋಗ್ಬಿಟ್ಟು ಆಲೂರು ಅಥವಾ ಸಕಲೇಶ್ಪುರದಲ್ಲಿ ಜಾಸ್ತಿ ಮಳೆ ಬರ್ತಾ ಇರತಕ್ಕಂಥ ಪ್ರದೇಶಗಳಲ್ಲಿ ಸಾಕ್ತೀನಿ ಅಂದ್ರೆ ಆಗಲ್ಲ. ಏನಕ್ಕೆ ಅಂದ್ರೆ ಆಯಾ ಪ್ರದೇಶಕ್ಕೆ ಹೊಂದ್ಕೊಳ್ಳೋ ಅಂತ ತಳಿಗಳು ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತವೆ, ಹೊಂದ್ಕೊಂಡು ಬೆಳೀತವೆ, ಮತ್ತೆ ನಮಗೆ ಪ್ರಾಫಿಟ್ ಸಿಗುತ್ತೆ ಬೇಗ. ಅದೇ ರೀತಿ ಹೈನುಗಾರಿಕೆಗೂ ಸಹ ನಮ್ಮಲ್ಲಿ ಈಗ ಪ್ರಸ್ತುತವಾಗಿರುವಂತಹ ತಳಿಗಳು ಯಾವುವು ಅಂತ ಅಂದ್ರೆ, ನಮ್ಮ ಕೆಳದರ್ಜೆ ಅಂದ್ರೆ ನಮ್ಮ ದೇಸಿ ತಳಿಗಳಲ್ಲಿ ಅಥವಾ ನಾಟಿ ತಳಿಗಳಲ್ಲಿ ಕೆಲವು ತಳಿಗಳಿಗೆ ಹೆಸರೇ ಇಲ್ಲ ಕೆಲವು ಅಂತ ತಳಿಗಳನ್ನ, ಅಂದ್ರೆ ಕಡಿಮೆ ಹಾಲು ಕೊಡ್ತಾ ಇರತಕ್ಕಂತ ತಳಿಗಳಿಗೆ ನಾವು ವಿದೇಶಿ ತಳಿಗಳ ಅಂಶನ ಸೇರಿಸಿ ಅಂದ್ರೆ ಸೆಮೆನ್ನೆನ ಹಾಕ್ಸ್ದಾಗ ನಾವು ಅದು ಸಂಕರಣಗೊಳಿಸಿದಂತ ತಳಿಗಳು ಅಂದ್ರೆ ಮೇಲ್ದರ್ಜೆಗೆ ಎಳಿಸ್ತೀವಿ. ಅಂದ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಕೆಳದರ್ಜೆ ತಳಿಗಳು ಒಂದು ಸೂಲಲ್ಲಿ ಒಂದು 700 ಕೆಜಿ 750 ಕೆಜಿ ಹಾಲು ಕೊಡುವಂತ ಸಾಮರ್ಥ್ಯ, ಆದ್ರೆ ನಾವು ಈ ಸಂಕರಣಗೊಳಿಸಿ ಮೇಲ್ದರ್ಜೆಗೆ ಏರಿಸಿದಾಗ 3,000-4,000 ಕೆಜಿ ಒಂದು ಸೂಲಲ್ಲಿ ಕೊಡುವಂತ ಸಾಮರ್ಥ್ಯ ಹೊಂದುತ್ತವೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಈಗ ನಮ್ಮ ಹೈನುಗಾರಿಕೆಯಲ್ಲಿ ಬಳಸ್ತಾ ಇರತಕ್ಕಂತ ತಳಿಗಳು ಯಾವುವು ಅಂದ್ರೆ ಮೇಲ್ದರ್ಜೆಗೆ ಏರಿಸಿದಂತಹ HF ಮತ್ತೆ ಜರ್ಸಿ ತಳಿಗಳು. HF ಅಂದ್ರೆ ಕಪ್ಪು ಬಿಳಿ, ಜರ್ಸಿ ಅಂದ್ರೆ ಕೆಂದ ಕಲರ್ ಇರುವಂತಹ ತಳಿಗಳು. ಇವುಗಳಲ್ಲಿ ಆಯಾ ಪ್ರದೇಶ ಅಂದ್ರೆ ರೈತರು ಅಥವಾ ಜನ ತಿಳ್ಕೊಳ್ಳೋದು ಏನು ಅಂದ್ರೆ ನಾಟಿ ತಳಿ. ನಾನು ನಾಟಿ ತಳಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಅಂದ್ರೆ ನಮ್ಮ ಈ ಸಂಕರಣಗೊಳಿಸಿದ ತಳಿಗಳನ್ನೇ ಒಂದು ಮಟ್ಟದವರೆಗೂ ಮಾತ್ರ ಸಂಕರಣಗೊಳಿಸಬಹುದು, ನಾವು ಮೇಲ್ದರ್ಜೆಗೆ ಏರಿಸಬಹುದು, ಅದಕ್ಕಿಂತನೂ ಮುಂಚೆ ಏರಿಸಬಾರದು ಅಂದ್ರೆ ಮುಂದಕ್ಕೆ ಹೋಗಬಾರದು. ಏನು ಉದಾಹರಣೆ ಅಂದ್ರೆ, ಈಗ ನಮ್ಮ ಮನೇಲಿ ಒಂದು ಹಸು ಇದೆ, ಅದು ತುಂಬಾ ಕಡಿಮೆ ಹಾಲು ಕೊಡ್ತಾ ಇತ್ತು, HF ಅಥವಾ ಜರ್ಸಿ ಸೆಮೆನ್ ಹಾಕಿಸ್ದೆ, ಅದ್ರ ಮಗಳು ಹುಟ್ಟಿದೆ, ಅದ್ರ ಮಗಳಿಗೂ ಮತ್ತೆ ನಾನು HF ಅಥವಾ ಜರ್ಸಿ ಸಂಕರಣ ಮಾಡಿಸ್ತೀನಿ, ಅದ್ರ ಮಗಳು ಹುಟ್ಟಿದೆ ಅದಕ್ಕೂ HF ಅಥವಾ ಜರ್ಸಿ ಸಂಕರಣ ಮಾಡಿಸ್ತೀನಿ. ಅಂದ್ರೆ 3ನೇ ತಲೆಮಾರು ವರೆಗೂ ಮಾತ್ರ ಸಂಕರಣ ಮಾಡ್ತಾ ಇರಬಹುದೇ ಹೊರತು ಮತ್ತೆ 4ನೇ ತಲೆಮಾರಿಗೆ ನಾವು ಸಂಕರಣ ಮಾಡಿಸಬಾರದು. ಯಾಕೆ? ಆಗ 4ನೇ ತಲೆಮಾರಿಗೂ ನಾವು ಸಂಕರಣ ಮಾಡಿಸಿದಾಗ ಈ ವಿದೇಶಿ ತಳಿ ಅಂಶ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಒಂದು ಬಾರಿ ಈ ವಿದೇಶಿ ತಳಿ ಅಂಶ ಜಾಸ್ತಿ ಆದಾಗ ಈ ತಳಿಗಳೆಲ್ಲ ಸಾಕಷ್ಟು ಶೀತ ವಾತಾವರಣದಲ್ಲಿ ಇರತಕ್ಕಂತ ಅಥವಾ ಆ ಪ್ರದೇಶಕ್ಕೆ ಹೊಂದ್ಕೊಳ್ಳೋ ಅಂತ ತಳಿಗಳು. ಆದ್ರೆ ನಮ್ಮಲ್ಲಿ ಇಲ್ಲಿ ವಾತಾವರಣ ಬದಲಾವಣೆ ಆಗ್ತಾ ಇದೆ, ಇಲ್ಲಿ ಬಿಸಿ ವಾತಾವರಣ ಜಾಸ್ತಿ ಇದೆ, ಮತ್ತೆ ಬೇರೆ ಬೇರೆ ರೀತಿಯಾದ ಪೌಷ್ಟಿಕಾಂಶಗಳು ಅಥವಾ ಆಹಾರ ಪದಾರ್ಥಗಳ ಲಭ್ಯತೆ ಕಡಿಮೆ ಇದೆ. ಆದ್ರೆ ನೀವು ಈ ತರ ಸಂಕರಣನೇ ಮಾಡಿಸ್ತಾ ಹೋದ್ರೆ ಅವು ಈ ಪ್ರದೇಶಕ್ಕೆ ಹೊಂದ್ಕೊಳಕ್ ಆಗಲ್ಲ. ಆಗ ಅವಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ರೀತಿಯಾದ ಕಾಯಿಲೆ ಉಂಟಾಗುತ್ತೆ, ಕೆಚ್ಚಲು ಭಾವ ಆಗ್ಬೋದು, ಅಥವಾ ಕರು ಸಿಗಾಕೊಳ್ಳೋಂಥದ್ದು, ಅಥವಾ ಬೆದೆಗೆ ಬರದಲ್ಲೇ ಇರೋಂಥದ್ದು, ಅಥವಾ ತೂಕ ಬರದಲ್ಲೇ ಇರೋಂಥ ಸನ್ನಿವೇಶಗಳು ಜಾಸ್ತಿ. ಅಂದ್ರೆ ನಮ್ಮ ರೈತರು ಮ್ಯಾಕ್ಸಿಮಮ್ ಅಂದ್ರೆ ಅವ್ರ ಮೇಲ್ದರ್ಜೆಗೆ ಏರಿಸಿದಂತಹ ತಳಿಗಳು ಎಚ್ ಎಫ್ ಆಗ್ಬೋದು, ಜರ್ಸಿ ಆಗ್ಬೋದು, ಅವುಗಳನ್ನ ಮೂರ್ ತಲೆಮಾರಿಗೆ ನಿಲ್ಲಿಸಿ ನಾಲ್ಕನೇ ತಲೆಮಾರಿಗೆ ಮತ್ತೆ ನೀವು ನಾಟಿ ತಳಿನೇ ಹಾಕ್ಸಿ. ಈಗ ನಮ್ಮ ಆಸ್ಪತ್ರೆಗಳಲ್ಲೂ ಲಭ್ಯತೆ ಇದೆ, ನಮ್ಮ ನಾಟಿ ತಳಿಯಾದ ಹಳ್ಳಿಕಾರು, ಅಮೃತ್ ಮಾಲ್ ಅವುಗಳ. ಇಲ್ಲ ನನಗೆ ವಿದೇಶಿ ತಳಿ ಸಾಕದೇ ಇಲ್ಲ, ನಾನು ಬರೀ ಸ್ವದೇಶಿ ತಳಿನೇ ಸಾಕ್ತೀನಿ ಅಂತ ಅನ್ನೋದಾದ್ರೆ ಖಂಡಿತ ಇದೆ. ಈಗ ಹಳ್ಳಿಕಾರಲ್ಲೂ ಪ್ರಾಣಿಗಳಲ್ಲಿ 3 ಲೀಟರ್ವರೆಗೂ ಹಾಲು ಕೊಡುವಂತಹ ಸಾಮರ್ಥ್ಯ ಇರುವಂತದ್ದು ಇದೆ. ಆದ್ರೆ ಮುಂಚೆ ಎಲ್ಲ ನಾವು ಹಳ್ಳಿಕಾರ ಅಮೃತ್ ಮಾಲೆ ಸಾಕ್ತಿದ್ವಿ, ಯಾಕೆಂದ್ರೆ ಆಗ ನಮಗೆ ಬೇಸಾಯಕ್ಕೆಲ್ಲ ಬೇಕಿತ್ತು. ಈಗ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಹಾಗಾಗಿ ನೀವು ಬರೀ ದೇಶಿ ತಳಿಗಳನ್ನ ಸಾಕಕ್ ಹೋದ್ರೆ ನಿಮ್ಗೆ ಪ್ರಾಫಿಟ್ ಸಿಗಲ್ಲ, ಯಾಕಂದ್ರೆ ಅದಕ್ಕೇನು ಜಾಸ್ತಿ ದುಡ್ಡು ಕೊಡಲ್ಲ ನಮ್ಮ ಡೈರಿಗಳಲ್ಲಿ. ಆದ್ರೆ ನೀವು ಪ್ರಾಫಿಟೇ ಆಗ್ಬೇಕು ಅಂತ ಅನ್ನೋದಾದ್ರೆ ಈ ತರ ಮಿಶ್ರ ತಳಿಗಳನ್ನ ಮೇಲ್ದರ್ಜೆಗೆ ಏರಿಸಿದಂತಹ ತಳಿಗಳು ನಿಮ್ಮ ಕೆಪಾಸಿಟಿ ಅಥವಾ ನಿಮ್ಮ ಒಂದು ಆಹಾರ ಉತ್ಪಾದನೆ ಏನ್ ಮಾಡಬಹುದು ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ, 1 ಸಾಕ್ಬೋದು 2 ಸಾಕ್ಬೋದು ಅಥವಾ 3 ಸಾಕ್ಬೋದು, ಆ ತರ ಸಾಕಿ. ಮತ್ತೆ ಹೆಚ್ಚು ಹಾಲು ಕೊಡೋಂಥ ತಳಿಗಳು ಬೇಡ ನಮಗೆ, ಸಾಧಾರಣ ಮಟ್ಟಕ್ಕೆ ಹಾಲು ಕೊಡೋಂಥ ತಳಿಗಳು ಈ ಸಂಕರಣಗೊಳಿಸಿದಂಥವು ಅಂಥವು ಸಾಕಬೇಕು. ಮತ್ತೆ ಮುಖ್ಯವಾಗಿ ಇನ್ನೊಂದು ನಾನು ಅಂಶ ಹೇಳೋದೇನು ಅಂತ ಅಂದ್ರೆ, ಆಯ್ತು ನಾನೀಗ ನಮ್ಮ ಸ್ವದೇಶಿ ತಳಿ ಅಂತಲೇ ನಾನು ಗಿರ್ ಸಾಕ್ಬೋದಾ, ಇದು ನಮ್ಮ ದೇಶದ್ದೇ ಅಲ್ವಾ, ಅಥವಾ ರೆಡ್ ಸಿಂಧಿ ಸಾಕ್ಬೋದಾ, ಅಥವಾ ನಮ್ಮ ಆಡುಗಳಿಗೆ ಬಂದ್ರೆ ನಾನು ಗುಜರಾತಿಂದ ಅಥವಾ ರಾಜಸ್ಥಾನದಿಂದ ಕೆಲವು ಆಡುಗಳನ್ನ ತರ್ತೀನಿ ಅಥವಾ ಮಹಾರಾಷ್ಟ್ರದಿಂದ ತರ್ತೀನಿ ಸಾಕ್ಬೋದಾ ನಾನು, ಅಥವಾ ಹೈನುಗಾರಿಕೆಲೆ ತಮಿಳ್ನಾಡಲ್ಲಿ ಕೆಲವು ಕರ್ನಾಟಕಕ್ಕೆ ಬಂದಂತಹ ಹಳ್ಳಿಗಳಿಂದ ಕೆಲವು ಸಾಕಷ್ಟು ಹಾಲು ಹೆಚ್ಚು ಹಾಲು ಕೊಡೋಂಥವನ್ನ ನಾನು ಈ ಪ್ರದೇಶಕ್ಕೆ ತಗೋಬರ್ತೀನಿ ನಮ್ಮೂರಿಗೆ ಸಾಕ್ಬೋದಾ, ಖಂಡಿತವಾಗ್ಲೂ ಈ ರೀತಿ ಮಾಡಿ ಸಾಕಷ್ಟು ರೈತರು ಹಾನಿಯಾಗಿದ್ದಾರೆ, ಅಂದ್ರೆ ನಷ್ಟ ಹೊಂದಿದ್ದಾರೆ. ಕಾರಣ ಏನು ಅಂತಂದ್ರೆ, ಈ ಗಿರ್ರು ರೆಡ್ ಸಿಂಧಿ ಸಾಕಷ್ಟು ಹಾಲು ಕೊಡೋಂತ ತಳಿಗಳೇ ಒಪ್ಕೊಳ್ಳೋಣ, ಆದ್ರೆ ಅವುಗಳ ಪ್ರದೇಶ ಯಾವುದು, ಗುಜರಾತ್ ಆ ಕಡೆ ಒಳ್ಳೆ ಹುಲ್ಗಾವಲು ಇರುವಂತಹ ಪ್ರದೇಶ, ಅಲ್ಲಿ ವಾತಾವರಣನೇ ಬೇರೆ, ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳೇ ಬೇರೆ, ಅವಾಗುಣನೇ ಬೇರೆ, ಮಣ್ಣಿನ ಫಲವತ್ತನೇ ಬೇರೆ. ನೀವು ಏಕಾಏಕಿ ಅವುಗಳನ್ನ ತಗೊಬಂದು ಇಲ್ಲಿ ಸಾಕ್ತಿವಿ ಅಂತಂದ್ರೆ ಖಂಡಿತವಾಗ್ಲೂ ಅವು ಈ ಪ್ರದೇಶಕ್ಕೆ ಹೊಂದ್ಕೊಳ್ಳಲ್ಲ, ಅಲ್ಲಿ 20 ಲೀಟರ್ ಕೊಡ್ತಾ ಇರ್ಬೋದು, ಆದ್ರೆ ಇಲ್ಲಿ 3 ಲೀಟರ್ 4 ಲೀಟರ್ ಬರ್ತವೆ. ಅಂದ್ರೆ ನಾವೇನ್ ಹೇಳೋದು, ನೀವು ಈ ಪ್ರದೇಶಕ್ಕಂತ ಸಾಕ್ಬೋದು, ಯಾವಾಗ ಆ ಒಂದು ತಾಯಿ ಅಥವಾ ಏನ್ ತಂದಿರ್ತಿರಲ್ಲ ಅವುಗಳ ಫಲವತ್ತತೆ ಅಥವಾ ಅವುಗಳ ಸಾಮರ್ಥ್ಯ ಕಡಿಮೆ, ಆದ್ರೆ ಅವುಗಳಿಗೆ ಹುಟ್ಟಂತಹ ಕರುಗಳೇನಿರ್ತವೆ ಅವಕ್ಕೆ ಸಾಕಷ್ಟು ಸಾಮರ್ಥ್ಯತೆ ಇರುತ್ತೆ, ಯಾಕೆಂದ್ರೆ ಅವು ಇಲ್ಲೇ ಹುಟ್ಟಿರ್ತವೆ, ಇಲ್ಲೇ ಅವು ಈ ಪ್ರದೇಶಕ್ಕೆ ಹೊಂದ್ಕೋತವೆ. ಹಂಗಾಗಿ ಈಗ ಆಲ್ರೆಡಿ ಆ ರೀತಿಯಾಗಿ ಬೇರೆ ಪ್ರದೇಶಗಳಿಂದ ತಗೊಬಂದು ಈ ಬೆಂಗಳೂರು ಅಥವಾ ಬೆಂಗಳೂರು ರೂರಲ್ಲೂ ಅಲ್ಲೆಲ್ಲ ಸಾಕಿದ್ದಾರೆ, ಕನಕಪುರ ಅಲ್ಲೆಲ್ಲ ರೆಡ್ ಸಿಂಧಿ ಇವೆಲ್ಲ ಸಾಕಿದ್ದಾರೆ, ನಮ್ಮಲ್ಲೂ ಸಾಕಷ್ಟು ಇದಾವೆ. ಅಂದ್ರೆ ನೀವು ಖರೀದಿ ಮಾಡುವಾಗ ಇಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳನ್ನ ನೀವು ಖರೀದಿ ಮಾಡಿ, ಅವು ಈ ಪ್ರದೇಶಕ್ಕೆ ಹೊಂದ್ಕೋತವೆ, ಅವು ಸಾಮರ್ಥ್ಯ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಸೊ ಹಂಗಾಗಿ ಇದೊಂದು ಮುಖ್ಯವಾಗಿ ನಾನು ಪಾಯಿಂಟ್ ಮಾಡಕ್ ಹೇಳ್ತೀನಿ. ಮತ್ತೆ ಇನ್ನೊಂದು ನಮ್ಮ ರೈತರಲ್ಲಿ ತಪ್ಪು ಕಲ್ಪನೆ ಇದೆ, ಏನು ನಾಟಿ ತಳಿಗಳೆಲ್ಲ ರೋಗ ನಿರೋಧಕ ತುಂಬಾ ಹಾಲು ಒಳ್ಳೇದು, ವಿದೇಶಿ ತಳಿಗಳೇನಿದಾವೆ ಅವೆಲ್ಲ ತುಂಬಾ ರೋಗ ಆಗುತ್ತವೆ ಮತ್ತೆ ಹಾಲು ಅಷ್ಟು ಒಳ್ಳೇದಲ್ಲ. ಖಂಡಿತವಾಗ್ಲೂ ಏನ್ ತಿಳ್ಕೊಂಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಸ್ವಲ್ಪ ಮಟ್ಟಿಗೆ ತಪ್ಪು. ನಮ್ಮ ದೇಶಿ ತಳಿಗಳಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಾದ ಕಾಯಿಲೆಗಳಾಗ್ತವೆ. ನಮ್ಮ ದೇಶಿ ತಳಿ ಹಾಲೇನಿದೆ ಅದು ವಿದೇಶಿ ತಳಿಯ ಹಾಳುಗಳಿಗೆ ಸಮಾನಾಗೇ ಇದೆ, ಆದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಕೆಲವು ರೋಗ ನಿರೋಧಕ ಅಂಶಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ದೇಶಿ ತಳಿಯ ಹಾಲು ಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಆದ್ರೆ ನಮ್ಗೆ ಹೈನುಗಾರಿಕೆ ಮಾಡಬೇಕು ಅಂದಾಗ ನಮ್ಮ ದೇಶಿ ತಳಿಯಾಗ್ಲಿ ಅಥವಾ ನಮ್ಮ ವಿದೇಶಿ ತಳಿಗಳಾಗ್ಲಿ ಅವು ಒಂದು ತಕ್ಕ ಮಟ್ಟಿಗೆ ಸಾಧಾರಣವಾಗಿ ಕೊಡೋಂತಹ ಹಾಲು ಕೊಡೋಂತಹ ಸಾಮರ್ಥ್ಯ ಇದ್ರೆ ಮಾತ್ರ ಪ್ರಾಫಿಟೇ ಹೊರತು, ದೇಶಿ ತಳಿ ಸಾಕಿ 1/2 ಲೀಟರ್ 1 ಲೀಟರ್ ನಾನು ಹಾಲು ಬರುತ್ತೆ ಅದನ್ನ ಮಾರ್ತೀನಿ ಸಾಧ್ಯ ಇಲ್ಲ. ಅದೇ ರೀತಿ ವಿದೇಶಿ ತಳಿ 20 ಲೀಟರ್ 30 ಲೀಟರ್ ಕೊಡುತ್ತೆ ಅದನ್ನ ಸಾಕ್ತೀನಿ ಅದು ಸಹ ಸಾಧ್ಯ ಇಲ್ಲ. ಮತ್ತೆ ಈ ಒಂದು ಸಂಕರಣಗೊಳಿಸಿದಂತಹ ತಳಿಗಳಲ್ಲಿ ಕೃಷಿಯಲ್ಲಿ ದೊರೆತಂತಹ ಕೆಲವು ಉಳಿಕೆಗಳನ್ನೇ ಉಪಯೋಗಿಸ್ಕೊಂಡು ಒಳ್ಳೆ ಉತ್ಪಾದನೆ ಮಾಡುವಂತಹ ಶಕ್ತಿ ಇದೆ. ಹಂಗಾಗಿ ಬರೀ ಪೂರ್ಣ ವಿದೇಶಿ ತಳಿಗಳನ್ನ ಸಾಕುವಂತದ್ದು ಬೇಡ. ಮೂರನೇದು, ಈ ಒಂದು ಪಶು ಸಂಗೋಪನೆಯಲ್ಲಿ ಕೆಲವು ಅವೈಜ್ಞಾನಿಕವಾದ ಅಂಶಗಳನ್ನ ನಾವು ಮಾಡ್ತಲೇ ಇದ್ದೀವಿ, ಅದ್ರ ಬದಲು ವೈಜ್ಞಾನಿಕವಾಗಿ ಕೆಲವು ಅಂಶಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಅವು ತಳಿಗಳ ಆಯ್ಕೆ ಮಾಡುವಂಥದ್ದು ಈಗ ಆಲ್ರೆಡಿ ನಾನು ತಿಳಿಸ್ದಂಗೆ, ಅಥವಾ ಆಹಾರ ನಿರ್ವಹಣೆ. ಈ ಒಂದು ಆಹಾರ ನಿರ್ವಹಣೆಯಲ್ಲಿ ಬೇಸಿಗೆ ಕಾಲದಲ್ಲಿ ಏನು ಹಸಿರು ನಿಲ್ವೇ ಇಲ್ಲ, ಅಥವಾ ಬೇರೆ ಟೈಮಲ್ಲಿ ಒಣಲ್ಲು ಬರೀ ಆ ರೀತಿ ಕೊಡೋಂಥದ್ದಿದೆ. ಬರೀ ಒಣಲ್ ಕೊಡೋದ್ರ ಬದಲು ಅದಕ್ಕೆ ಯೂರಿಯಾ ಹಾಕಿ ಅದಕ್ಕೆ ಕೆಲವು ಪ್ರೊಸೀಜರ್ಗಳಿದಾವೆ, ಅವುಗಳ ಬಗ್ಗೆ ಎಲ್ಲ ನಮ್ಮ ಈ ಒಂದು ಸರಣಿಲಿ ಮುಂದೆ ಬೇರೆ ಬೇರೆ ವಿಜ್ಞಾನಿಗಳು ಬಂದು ಮಾತಾಡ್ತಾರೆ. ಅಥವಾ ಸೈಲೇಜ್ ಮಾಡ್ಕೊಳ್ಳೋಂಥದ್ದು, ಯಥೇಚ್ಛವಾಗಿ ಹಸಿರುಲ್ಲು ಇದ್ದಂತ ಟೈಮಲ್ಲಿ ಸೈಲೇಜ್ ಮಾಡ್ಕೊಳ್ಳೋಂಥದ್ದು, ಅಥವಾ ಟೋಟಲ್ ಮಿಕ್ಸ್ಡ್ ರೇಷನ್ ಅಂದ್ರೆ ಒಣಲ್ಲು ಹಸಿರುಲ್ಲು ಮತ್ತೆ ನಿಮ್ಮ ಫುಡ್ ಏನಾಗ್ತೀರಿ ಅದನ್ನೆಲ್ಲ ಸೇರಿಸಿ ಮಾಡೋಂಥದ್ದು, ಅಥವಾ ನಾವೇ ಮನೆಗಳಲ್ಲೇ ಪಶು ಆಹಾರನ ತಯಾರಿಕೆ ಮಾಡೋಂಥದ್ದು, ಅಥವಾ ವ್ಯಾಕ್ಸಿನ್ ಹಾಕ್ಸೋಂಥದ್ದು, ಎರೆಹುಳುಗೆ ಮಾತ್ರೆಗಳನ್ನ ಹಾಕ್ಸೋಂಥದ್ದು, ಈ ರೀತಿಯಾದ ಕೆಲವು ವೈಜ್ಞಾನಿಕವಾಗಿ ಅಂಶಗಳಿದಾವೆ ನಮ್ಮ ಹೈನುಗಾರಿಕೆಯಲ್ಲಿ. ಅವುಗಳನ್ನೆಲ್ಲ ಸೂಕ್ತವಾದ ಸಮಯಕ್ಕೆ ಪಾಲನೆ

सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ ಆರು ಗಂಟೆ ಹನ್ನೆರಡು ಸೆಕೆಂಡುಗಳು. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಹಾವೀರ ಜಯಂತಿ ಕುರಿತು ಡಾ ಜಯಪದ್ಮಕುಮಾರ್ ಅವರಿಂದ ಕನ್ನಡದಲ್ಲಿ ಭಾಷಣ. ರಾತ್ರಿ ಒಂಬತ್ತು ಗಂಟೆಗೆ ರೂಪಕ ಸ್ವಾಭಿಮಾನದ ಸಮುದ್ರ ಡಾ ಬಿಆರ್ ಅಂಬೇಡ್ಕರ್. ರಚನೆ ವೈಜಿ ಭಗವತಿ. ಪ್ರಸ್ತುತಿ ಡಾ ಬಸು ಬೇವಿನಗಿಡದ್ ಹಾಗೂ ಸುರೇಖಾ ಸುರೇಶ್. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ. ಇದರಲ್ಲಿ ವಿಶೇಷ ರೂಪಕ ಕುಂತ್ರೆ ನಿಂತ್ರೆ ಬೇಂದ್ರೆ. ರಚನೆ ಎಂಎನ್ ಸುಂದರ್ರಾಜ್. ನಿರ್ಮಾಣ ಸುಗುಣ ಸತೀಶ್. ಪ್ರಸ್ತುತಿ ಎಂಎ ಸುದರ್ಶನ್. ಹತ್ತು ಗಂಟೆಗೆ ನಾಟಕ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್. ರಚನೆ ಹಾಗೂ ನಿರ್ಮಾಣ ಡಾ ಎಂ ಶಿವಲಿಂಗಯ್ಯ. ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಡಾ ರಾಧಾಕೃಷ್ಣ ಕೆಇ ಅವರಿಂದ ಚಿಂತನ. ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರು ಗಂಟೆ ಐವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ದುಡಿಮೆಯ ಹಿರಿಮೆ. ನರೇಗಾ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂದರ್ಶನ ಸರಣಿ. ಪ್ರಸ್ತುತಿ ಎಂಎಸ್ ಅನುಪಮ. ಪ್ರಾಯೋಜಕರು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕ